ಚಿತ್ತಂ ನಿರ್ವಿಷಯಂ ನಿತ್ಯಂ ಅಸಂಗಂ ತೇನ ಕೀರ್ತಿತಂ ಚಿತ್ತಸ್ಪಂದಿತಮೇ ವೇದಂ ಗ್ರಾಹ್ಯ ಗ್ರಾಹಕವದ್ವಯಂ ಚಿತ್ತಂ ನಿರ್ವಿಷಯಂ ನಿತ್ಯಂ ಅಸಂಗಂ ತೇನ ಕೀರ್ತಿತಂ. ಮೂರು ಮುಖ್ಯವಾದ ಸಂಗತಿ. ಒಂದು, ಅನಾತ್ಮ ವಿಷಯದಲ್ಲಿ ಸಂಘ. ಎರಡನೇದು, ಸಂಘವನ್ನು ಹೊಂದಿದ ನಂತರ ರಾಗದ್ವೇಷಾದಿಗಳ ಮೋಹ. ಮೂರನೇದು, ಸಂಸಾರ. ಇನ್ನು ಸಂಘವು ದ್ವೈತದಲ್ಲಿ ಸಂಘವೇ ವಿನಃ ಅದ್ವೈತದಲ್ಲಿ ಸಂಘ ಎನ್ನುವ ಪ್ರಶ್ನೆಯೇ ಬರೋದಿಲ್ಲ. ದ್ವೈತದಲ್ಲಿ ಸಂಘ, ಅದ್ವೈತದಲ್ಲಿ ಸಂಘ ಪ್ರಶ್ನೆ ಇರೋದಿಲ್ಲ. ಯಾರು ಯಾರ ಜೊತೆ ಯಾವುದರ ಜೊತೆ ಎಷ್ಟು ಸಮಯ ಯಾವ ದೇಶದಲ್ಲಿ ಸಂಘವನ್ನು ಮಾಡಬೇಕು, ಇವೆಲ್ಲದಕ್ಕೂ ಉತ್ತರ ದ್ವೈತದಲ್ಲಿ ಸಾಧ್ಯ ಇದೆ ವಿನಃ ಅದ್ವೈತದಲ್ಲಿ ಸಾಧ್ಯ ಇಲ್ಲ. ಅದ್ವೈತದಲ್ಲಿ ಸಂಘ ಅನ್ನೋ ಪ್ರಶ್ನೆ ಬರೋದಿಲ್ಲ, ಇನ್ನು ದ್ವೈತದಲ್ಲಿ ಬರುವ ಸಾಧ್ಯತೆ ಇದೆ. ಏಕೆ ಅಂತ ಕೇಳಿದ್ರೆ ಲಾಜಿಕಲಿ ಗ್ರಾಹ್ಯ ಗ್ರಾಹಕ ಎನ್ನುವ ಎರಡು ಸಂಗತಿಗಳಿರ್ತವೆ. ಗ್ರಾಹ್ಯ ಗ್ರಾಹಕ ಅನ್ನುವ ಎರಡು ಸಂಗತಿಗಳು, ಗ್ರಹಿಸುವವನು ಗ್ರಹಿಸಲ್ಪಡಬೇಕಾದ ವಸ್ತು ವಿಷಯ ಪದಾರ್ಥ, ಗ್ರಹಿಸಲ್ಪಡುವವನು ಗ್ರಹಿಸಬೇಕಾದ ವಸ್ತುವಿಗಿಂತ ಬೇರೆ ಇದ್ದಾನೆ, ವಸ್ತು ಗ್ರಹಿಸುವವನಿಗಿಂತ ಬೇರೆ ಇದೆ. ಈ ಬೇರೆ ಬೇರೆ ಅನ್ನುವುದೇ ದ್ವೈತ. ಇಲ್ಲಿ ಈಗ ಈ ಶ್ಲೋಕಕ್ಕೆ ಬರಬೇಕು ಅಂತಂದ್ರೆ ಇವು ಎರಡೂ ಚಿತ್ತದ ಚಂಚಲ, ಇವೆರಡು ಚಿತ್ತದ ಚಂಚಲತೆ. ಆ ಚಿತ್ತವೇ ಗ್ರಾಹಕನನ್ನು ಸೃಷ್ಟಿ ಮಾಡುತ್ತದೆ, ಆ ಚಿತ್ತವೇ ಗ್ರಹಿಸುವವನ ಸೃಷ್ಟಿ ಮಾಡುತ್ತದೆ, ಗ್ರಹಿಸಲ್ಪಡುವುದನ್ನು ಸೃಷ್ಟಿ ಮಾಡುತ್ತದೆ. ಚಿತ್ತಸ್ಪಂದಿತಮೇವ ಇದಂ ಗ್ರಾಹ್ಯ ಗ್ರಾಹಕವತ. ಎಕ್ಸಾಂಪಲ್ ಯಾವುದು? ಗ್ರಹಿಸುವವನು ಗ್ರಹಿಸಬೇಕಾದ ವಸ್ತು. ಬಟ್ ಆತ್ಮ ಗ್ರಹಿಸುವವನೂ ಅಲ್ಲ, ಗ್ರಹಿಸಬೇಕಾದ ವಿಷಯವೂ ಅಲ್ಲ. ಇವೆರಡರಿಂದಲೂ ಮುಕ್ತವಾಗಿದೆ ಆತ್ಮ. ಅಸಂಗ ನಿರ್ವಿಷಯಂ ಆತ್ಮ ನಿತ್ಯಂ ಅಸಂಗಂ ತೇನ. ಪ್ರತಿ ಕ್ಷಣವೂ ಕೂಡ ಅದು ಹೇಗಿದೆ? ಅಸಂಗ. ಯಾವ ಸಂಘವನ್ನು ಯಾವುದ್ರ ಜೊತೆಯೂ ಹೊಂದಿಲ್ಲ. ಸಿಂಪಲ್ ರೀಸನ್ ಈಸ್ ಅದನ್ನು ಬಿಟ್ಟು ಇನ್ನೊಂದು ಯಾವುದೂ ಇಲ್ಲ. ಸಂಘವನ್ನು ಹೊಂದಬೇಕಾದ್ರೆ ಆತ್ಮನನ್ನು ಹೊರತುಪಡಿಸಿ ಒಂದು ವಸ್ತು ಇರಬೇಕು. ಮಣ್ಣನ್ನು ಹೊರತುಪಡಿಸಿ ಒಂದು ವಸ್ತು ಮಡಿಕೆ ಅನ್ನೋದು ಹೇಗಿಲ್ಲವೋ, ಚಿನ್ನವನ್ನು ಹೊರತುಪಡಿಸಿ ಆಭರಣ ಎನ್ನುವ ವಸ್ತುವು ಸ್ವತಂತ್ರವಾದ ವಸ್ತು ಹೇಗಿಲ್ಲವೋ, ಆತ್ಮನನ್ನು ಹೊರತುಪಡಿಸಿ ಸೃಷ್ಟಿಯಲ್ಲಿ ಇನ್ನೊಂದು ವಸ್ತು ಯಾವುದು ಪದಾರ್ಥ ಇಲ್ಲವೇ ಇಲ್ಲ. ಈಗ ಈಕ್ವೇಶನ್ ಸರಿ ಮಾಡ್ರಿ. ಈಗ ಏನಿದೆಯೋ ಅದು ಆತ್ಮವೇ. ಸಂಘ ಆತ್ಮ ಅನಾತ್ಮಗಳಲ್ಲಿ ಏನಿದೆಯೋ ಅದು ಆತ್ಮವೇ ಆದ ಮೇಲೆ ಆತ್ಮನ ಸಂಘ ಯಾರಲ್ಲಿರಬೇಕು? ಸಂಘ ಇಲ್ಲ ಅಂದ್ರೆ ದ್ವೈತ ಇಲ್ಲ. ದ್ವೈತ ಇಲ್ಲ ಅಂತಂದ್ರೆ ಅಲ್ಲಿ ಯಾವುದೇ ಪ್ರಕಾರ ರಾಗದ್ವೇಷ ಮೋಹಕ್ಕೆ ಅವಕಾಶ ಇಲ್ಲ. ಸಂಸಾರಕ್ಕೆ ಅವಕಾಶ ಇಲ್ಲ. ಅದನ್ನು ಬೃಹದಾರಣ್ಯಕರಲ್ಲಿ ಹೇಳಿದ್ದಾರೆ, ಅಸಂಗೋಹಿ ಅಯಂ ಪುರುಷ ಇತಿ ಶ್ರುತೇಹಿ ಬೃಹದಾರಣ್ಯಕ್ಕೆ. ಅಯಂ ಪುರುಷ ಅಸಂಗಹಿ, ಈ ಪುರುಷನು ಸಂಘರಹಿತನಾಗಿದ್ದಾನೆ. ಇದನ್ನು ತಿಳಿಯದೇ ಇದ್ದವನಿಗೆ, ಈ ಸ್ಪಷ್ಟತೆಯನ್ನು ಹೊಂದದೇ ಇದ್ದವನಿಗೆ, ಇದರ ಅರಿವು ಸ್ಪಷ್ಟವಾಗದೇ ಇದ್ದವನಿಗೆ ಇದ್ದೀತು ಸಂಸಾರ. ಇರುತ್ತದೆ ಅಂತಂದ್ರೆ ಫಿಸಿಕಲ್ ಕನ್ಫರ್ಮೇಶನ್ ಕೊಟ್ಟಂಗಾಗುತ್ತೆ. ಆಧಾರ್ ಕಾರ್ಡ್, ಐಡಿ ಸಹಿತ ಆಧಾರ್ ಕಾರ್ಡ್ ಕೊಟ್ಟಂಗೆ. ಎಲ್ಲಿಂದ ಕೊಡೋಣ? ಐಡಿನೇ ಇಲ್ಲ. ಸಂಸಾರ ಇರುತ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದ್ದೀತು. ಅವರವರ ಪ್ರಬುದ್ಧತೆಯ ದೃಷ್ಟಿಯಲ್ಲಿ, ಅವರವರ ಅಜ್ಞಾನದ ಸ್ಥಿತಿಯಲ್ಲಿ, ಅವರವರ ಅವಿದ್ಯೆಯ ಆ ಒಂದು ಕೂಪದಲ್ಲಿ ಅವರಿಗೆ ಸಂಸಾರ ಇದ್ದೀತು. ಇರುತ್ತದೆ ಎಂದು ನಾವು ಹೇಳಲಿಕ್ಕಾಗೋದಿಲ್ಲ. ಇದ್ದಿರಬಹುದು, ಇರುವ ಸಾಧ್ಯತೆಗಳು ಇರಬಹುದು. ಆದರೆ ತಿಳಿದವರ ದೃಷ್ಟಿಯಲ್ಲಿ ನೋಡಿದ್ದಾದ್ರೆ ಅವೆಲ್ಲವೂ ಬರೀ ಅಂತ್ಯಕಂತ್ಯಗಳಷ್ಟು ಇದ್ದು ಅಡಗುವಂತಹ ತೋರಿಕೆಗಳು, ಭ್ರಾಂತಿಗಳು, ಭ್ರಮೆಗಳು, ಮಿಥ್ಯಗಳು. ಶಾಸ್ತ್ರ ಹೇಳುತ್ತದೆ ಸೃಷ್ಟಿ ಇದೆ, ಸೃಷ್ಟಿ ಆಯಿತು. ಸೃಜತ ಶಬ್ದ ಒಂದ ಶಬ್ದ, ಸೃಷ್ಟಿಸಿದನು. ಶಾಸ್ತ್ರವು ಸೃಷ್ಟಿಸಿದನು ಅಂತ ಹೇಳಿದಾಗ ದೈತ ಬಂತ ಏನ? ದೈತ ಬಂದ ಮೇಲೆ ಗ್ರಾಹ್ಯ ಗ್ರಾಹಕ ಭೇದ ಬಂತ. ಗ್ರಾಹ್ಯ ಗ್ರಾಹಕ ಭೇದ ಬಂದ್ಮೇಲೆ ಸಂಸಾರ ಬಂತು. ಹೆಂಗ್ರಿ ನೀವು ಹೇಳ್ತೀರಿ? ಹಾಗಾದ್ರೆ ಸೃಷ್ಟಿ ಆಯ್ತು ಅನ್ನೋ ಸುಳ್ಳು ಆ ಜಿಜ್ಞಾಸ ತಗೊಂಡಿದ್ದಾರೆ. ನಾನು ನಿರ್ವಿಷಯತ್ವ ಏನ ಚೇತ ಅಸಂಗತ್ವ ಚಿತ್ತಸ್ಯ ನ ನಿಸ್ಸಂಗತ. ನಿಸ್ಸಂಗತ ನ ಸಂಘರಹಿತವಾಗಿದೆ ಅನ್ನೋದು ಹೊಂದಿ ಬರುವುದಿಲ್ಲ. ಏಕೆಂದರೆ ನಿರ್ವಿಷಯತ್ವೇನ ಚೇತ್ ಆತ್ಮನು ನಿರ್ವಿಷಯನು ಅಂತ ಆದಮೇಲೆ ಆತ್ಮನಲ್ಲಿ ಯಾವುದಾದ್ರೂ ಸಂಘ ಅನ್ನೋದು ಹೊಂದಿ ಬರೋದಿಲ್ಲ. ಚಿತ್ತಸ್ಯ ನಿಸ್ಸಂಗತ ನ ಭವತಿ. ಯಸ್ಮಾತ್ ಶಾಸ್ತ ಶಾಸ್ತ್ರಂ ಶಿಷ್ಯಶ್ಚ ಇತ್ಯ ಇತ್ಯೇವಮಾದೇಹಿ ವಿಷಯಸ್ಯ ವಿದ್ಯಮಾನತ್ವಾತ್ ನೈಷ ದೋಷ. ಅಕಸ್ಮಾತ್ ಮೊದಲೊಂದು ಒಂದು ಆಕ್ಷೇಪಣೆ ಅಂತಂದರೆ ಆಮೇಲೆ ಅದಕ್ಕೆ ಪರಿಹಾರವನ್ನು ಹೇಳ್ತಾ ಇದ್ದಾರೆ. ಆಕ್ಷೇಪಣೆ ಏನು? ಒಂದು ವೇಳೆ ಆತ್ಮನು ಅಸಂಗನಾಗಿ ವಿಷಯ ಇಲ್ಲದಿರುವನಾಗಿದ್ದರೆ, ವಿಷಯ ಅಂದ್ರೇನು, ಆತ್ಮನಲ್ಲಿ ಯಾವುದೇ ಅಬ್ಜೆಕ್ಟಿವ್ಸ್ ಇಲ್ಲ, ಇಲ್ಲದಿರುವನಾಗಿದ್ದರೆ ಚಿತ್ತದ ಸಂಘವೂ ಇಲ್ಲ ಅಂತಾಗ್ತದೆ. ಚಿತ್ತದ ಸಂಘವೂ ಇಲ್ಲ ಅಂದಮೇಲೆ ದ್ವೈತ ಇಲ್ಲ ಅಂತಾಗ್ತದೆ. ದ್ವೈತ ಇಲ್ಲ ಅಂತಾದರೆ ಶಾಸ್ತ್ರವನ್ನು ಹೇಳಿಕೊಡುವಂಥ ಗುರು ಇಲ್ಲ. ಶಾಸ್ತ್ರವನ್ನು ಹೇಳಿಕೊಡುವ ಗುರುನೂ ಇಲ್ಲ, ಶಿಷ್ಯನೂ ಇಲ್ಲ, ಶಾಸ್ತ್ರವೂ ಇಲ್ಲ. ಶಾಸ್ತ್ರ ಶಾಸ್ತ್ರಂ ಶಿಷ್ಯಶ್ಚ ಏನಾದರೂ, ಆದ್ರೆ ಇದಾರಲ್ರಿ, ಇದಾರಲ್ಲ ಉಪದೇಶ ಉಪದೇಶಕ ಬೋಧ ಭೇದ ಇದೆ. ನಿಮ್ಮ ದೃಷ್ಟಿ ವಿಚಾರ ಮಾಡಿದ್ದಾದ್ರೆ ಇದು ಯಾವುದು ಆಗೇ ಇಲ್ಲ. ಆದ್ರೆ ಹಾಗೆ ಆಗೇ ಇಲ್ಲ ಅಂತ ನಮ್ಗೆ ಕೂಡ್ಲಿಕ್ಕೂ ಆಗುದಿಲ್ಲ, ಯಾಕಂತಂದ್ರೆ ನಿರ್ಣಯ ಮಾಡಲಿಕ್ಕೂ ಆಗುದಿಲ್ಲ, ಯಾಕಂದ್ರೆ ಎಲ್ಲವೂ ಪ್ರತ್ಯಕ್ಷವಾಗಿವೆ. ಪಂಚಮಹಾಭೂತಗಳು ಇವೆ, ದೇವತೆಗಳು ಇವೆ, ಗುರು ಶಿಷ್ಯ ಭೇದ ಇದೆ, ಶಾಸ್ತ್ರ ಇದೆ. ವಿದ್ಯಮಾನತ್ವ ಅದು ಪ್ರಾಕ್ಟಿಕಲ್ ಆಗಿ ಭೌತಿಕವಾಗಿ ಪ್ರತ್ಯಕ್ಷವಾಗಿ ಇವು ನಮ್ಮ ಅನುಭವಕ್ಕೆ ಲಭ್ಯ ಇವೆ. ಇವುಗಳು ಇಲ್ಲ ಅಂತ ಹೆಂಗೆ ನಾವು ನಂಬೋಣ? ಅದಕ್ಕೆ ಹೇಳ್ತಾರೆ ನೈಷ ದೋಷ, ಇದರಲ್ಲಿ ಯಾವ ದೋಷವೂ ಇಲ್ಲ. ಹೇಗೆ ಹೇಳ್ತೀರಿ? ಅಕಸ್ಮಾತ್ ಹೇಗೆ ಹೇಳ್ತೀರಿ ಅಂದರೆ ಕೇಳಪ್ಪ, ಯೋಸ್ತಿ ಕಲ್ಪಿತ ಸಂವೃತ್ಯ ಪರಮಾರ್ಥೇನ ನಾಸ್ತ್ಯಸೌ ಪರತಂತ್ರಾಭಿ ಸಂವೃತ್ಯ ಪರತಂತ್ರಾಭಿ ಸಂವೃತ್ಯ ಸ್ಯಾತ್ ನಾಸ್ತಿ ಪರಮಾರ್ಥತಃ. ಯೋಸ್ತಿ ಕಲ್ಪಿತ ಸಂವೃತ್ಯ ಪರಮಾರ್ಥೇನ ನಾಸ್ತ್ಯಸೌ ಪರತಂತ್ರಾಭಿ ಸಂವೃತ್ಯ ಸಂವೃತ್ಯ ಪರತಂತ್ರಾಭಿ ಸಂವೃತ್ಯ ಸ್ಯಾತ್ ನಾಸ್ತಿ ಪರಮಾರ್ಥತಃ. ಪರತಂತ್ರ ಅಭಿಸಂವೃತ್ಯ ಅಂತ ಅಲ್ಲಿಗೆ ನಿಲ್ಲಿಸ್ಬಹುದು ನೀವು. ಆ ಮುಂದಿನ ಏನದಲ್ಲ, ಸ್ಯಾನಾಸ್ತಿ ಪರಮಾರ್ಥತಃ ಅಂತ ಆಗ್ತದೆ. ಆ ಸ್ಯಾನಾಸ್ತಿ ಆಗಬಾರ್ದು ಅಂತಕೊಂಡು ಆ ಸ್ಯಾ ತೆಗೆದು ಇಲ್ಲ ಹಾಕೋದು. ಏನಂತ ಹಾಕ್ತಿರೋದನ್ನ ಸಂವೃತ್ಯ ಸ್ಯಾತ್. ಆಮೇಲೆ ಏನು ತೊಗೊಳ್ತೀರಿ, ಅಲ್ಲಿ ನಾ ತೆಗೆದು ಇಲ್ಲಿ ತಗೊಂಡೆ ನಾಸ್ತಿ ಪರಮ. ಅಲ್ಲಿ ಸ್ವಲ್ಪ ಏನಾಗ್ತದೆ ನಿಮಗೆ ಮಾತ್ರ ಕಡಿಮೆ, ನಾಸ್ತಿ ಪರಮಾರ್ಥತ ಹಂಗಾಗ್ತದೆ. ಹಂಗಾಗ್ಬೇಕದು. ಆದರೆ ಹೇಳಲಿಕ್ಕೆ ಏನಾಗ್ತದೆ, ಅರ್ಧ ಮಾತ್ರ ಒಂದು ಮಾತ್ರ ಕಡಿಮೆ, ನಾಸ್ತಿ ಅತ್ರ ಪರಮಾರ್ಥತ ಅದು ಸರಿ ಆಗ್ತದೆ. ಆದರೆ ಹತ್ರ ಅನ್ನೋ ಶಬ್ದ ಅಲ್ಲಿ ಅವಶ್ಯಕತೆ ಇಲ್ಲ, ಅನವಶ್ಯಕ ಇಲ್ಲ ಬಿಡ್ರಿ, ಅಲ್ಲಿ ಹುಡುಕ್ಬೇಡ್ರಿ. ಅದನ್ನು ತಂದರೆ ಛಂದಸ್ ಕರೆಕ್ಟ್ ಆಗ್ತದೆ, ಆದರೆ ಅದನ್ನು ತರೋ ಅವಶ್ಯಕತೆ ಅಲ್ಲಿ ಇಲ್ಲ, ಆ ಶಬ್ದದ ಅವಶ್ಯಕತೆ ಇಲ್ಲ. ನಾಸ್ತಿ ಅತ್ರ ಪರಮಾರ್ಥತಃ ಅತ್ರ ಅನ್ನೋ ಶಬ್ದ ತರಬಹುದು, ಅದರ ಅವಶ್ಯಕತೆ ಇಲ್ಲ. ಡಬಲ್ ಮೀನಿಂಗ್, ಯೋಸ್ತಿ ಕಲ್ಪಿತ ಸಂವೃತ್ಯ ಪರಮಾರ್ಥೇನ ನಾಸ್ತಿ ಅಸು. ಕಲ್ಪಿತ ಸಂವೃತಿ ವ್ಯವಹಾರದ ಸಮಕಾಲದಲ್ಲಿ, ಐ ರಿಪೀಟ್, ವ್ಯವಹಾರದ ಸಮಕಾಲದಲ್ಲಿ ಯಾವುದು ನಮಗೆ ಅನುಕೂಲವಾಗಿರ್ತದೋ ಅನುಕೂಲಕರವಾಗಿರ್ತದೋ ಅದು ಸಂವೃತಿ ಅಂತ ಅನಿಸ್ಬೋದು. ವ್ಯವಹಾರ ಸಮಕಾಲದಲ್ಲಿ ಯಾವುದು ನಮಗೆ ಅನುಕೂಲ ಮಾಡಿಕೊಡ್ತದೋ ಅದು ಸಮ. ಚಾಯ್ ಬೇಕಾಗಿದೆ ವ್ಯವಹಾರ, ಚಾಯ್ಗೆ ಕಪ್ಪು ಬೇಕಾಗಿದೆ ವ್ಯವಹಾರ. ಈ ವ್ಯವಹಾರಕ್ಕೆ ಕಪ್ಪು ಅನುಕೂಲ ಮಾಡಿಕೊಡ್ತದೆ. ಹಾಗಾದ್ರೆ ಕಪ್ಪು ಏನಿದು ಸಮೃದ್ಧಿ. ಆ ಕಪ್ಪನ್ನು ಉಪಯೋಗಿಸೋಣ, ಸಮೃದ್ಧಿಯ ಒಂದು ಭಾಗ. ಆ ಕಪ್ಪನ್ನು ಸಪ್ಲೈ ಮಾಡೋನು ಅವನು, ಸಮೃದ್ಧಿ ಇನ್ನೊಂದು ಭಾಗ. ಇದೆಲ್ಲವೂ ಲಭ್ಯ ಇದ್ದಂತಹ ದಾಬಾ ಅದು ಕೂಡ ಮರಿಬೇಡಿ, ಅದು ಕೂಡ ಸಮೃದ್ಧಿಯ ಒಂದು ಭಾಗ. ಇದಕ್ಕೆ ನಾವು ವ್ಯವಹಾರ ಮಾಡಿದಂತಹ ಕರೆನ್ಸಿ ಅದು ಕೂಡ ಸಮೃದ್ಧಿಯ ಒಂದು ಭಾಗ. ಇವು ಅನೇಕ ಸಮೃದ್ಧಿಗಳಲ್ಲ, ಇವು ಎಲ್ಲ ಸೇರಿಸಿ ಒಟ್ಟು ಒಂದು ಸಮೃದ್ಧಿ. ಏನಿದು ಸಮೃದ್ಧಿ? ವ್ಯವಹಾರ ಕಾಲದಲ್ಲಿ ನಮಗೆ ಅನುಕೂಲಕರವಾದಂತಹ ಯಾವುದಾದ್ರೂ ಪದಾರ್ಥಗಳು, ವ್ಯಕ್ತಿಗಳು, ಜೀವರಾಶಿಗಳು ಅಥವಾ ಇನ್ನು ಯಾವ ಸಂಬಂಧಗಳು ಏನಾದರೂ ಇದ್ದಂತೆ ಆದರೆ ಅವಷ್ಟು ಸಮೃದ್ಧಿಯನ್ನು ಅನಿಸಿಕೊಳ್ಳುತ್ತವೆ. ಇದು ಮೊದಲು ಆ ಶಬ್ದ ನಿಮಗೆ ಸ್ಪಷ್ಟವಾಗಬೇಕು. ಲೌಕಿಕ ವ್ಯವಹಾರದಲ್ಲಿ ಯಾವುದು ಅನುಕೂಲಕರವಾಗಿರುತ್ತದೆಯೋ ಅದು ಅವಿದ್ಯಾ ವಿಷಯವಾಗಿದ್ದರಿಂದ ಸಮೃದ್ಧಿ ಎಂದು ಅನಿಸಿಕೊಳ್ಳುತ್ತದೆ. ಡೆಫಿನೇಷನ್ ಸಮೃದ್ಧಿ, ವ್ಯವಹಾರ ಸಮಯದಲ್ಲಿ ವ್ಯವಹಾರಕ್ಕೆ ಯಾವುದು ಅನುಕೂಲಕರವಾಗಿರುತ್ತದೋ ಅದು ಅವಿದ್ಯಾ ವಿಷಯವಾಗಿರುತ್ತದೆ, ಸಮೃದ್ಧಿ ಎಂದು ಅನಿಸಿಕೊಳ್ಳುತ್ತದೆ. ಹಾಗಾದರೆ ಸೃಷ್ಟಿ ಅಂತ ಯಾವಾಗ ನಾವು ಹೇಳ್ತೀವಿ ಏನದು ಸಮೃದ್ಧಿ? ಎಲ್ಲವೂ ಅವಿದ್ಯಾ ವಿಷಯ, ಯಾಕೆ ನೀವು ಅದನ್ನ ಸಮೃದ್ಧಿ ಅಂತ ಅನವಶ್ಯಕವಾಗಿ ಹೊಸ ಶಬ್ದ ತಂದು? ಅದನ್ನ ಸತ್ಯ ಅಂದ್ಬಿಡ್ರಿ, ಬರೋದಿಲ್ಲ. ಏಕೆಂದರೆ ಅದಕ್ಕೆ ಪಾರಮಾರ್ಥಿಕ ಅಸ್ತಿತ್ವ ಇಲ್ಲ. ತೋರಿಕೆಯ ಅಸ್ತಿತ್ವ ಇದೆ, ಅನಿಸಿಕೆಯ ಅಸ್ತಿತ್ವ ಇದೆ, ಭಾವಿಸುವ ಭಾವನೆಗಳ ಅಸ್ತಿತ್ವ ಇದೆ. ಪಾರಮಾರ್ಥಿಕ ಅಸ್ತಿತ್ವ ತ್ರಿಕಾಲದಲ್ಲಿಯೂ ಅಬಾಧಿತವಲ್ಲ. ಆ ಮಡಿಕೆ, ಆ ಕಪ್ಪು, ಆ ವೃಕ್ಷ, ಆ ವನಸ್ಪತಿ, ಆ ಹೂವು, ಆ ಹಣ್ಣು ಪಾರಮಾರ್ಥಿಕ ಅಸ್ತಿತ್ವ ಅಂದ್ರೆ ಸೃಷ್ಟಿಯ ಪೂರ್ವದಲ್ಲಿಯೂ ಅದು ಇರಬೇಕು, ನಾಶವಾದ ನಂತರವೂ ಅವರ ಇರುವಿಕೆ ಹಾಗೆ ಮುಂದುವರಿಬೇಕು. ಅದಕ್ಕೆ ಪಾರಮಾರ್ಥಿಕ ಸತ್ಯ ಅಂತ ಕರೀತಾರೆ. ಇದು ಹೇಗಿದೆ ಅಂದ್ರೆ ವ್ಯಾವಹಾರಿಕ ಸತ್ಯ. ಇದು ಏನ್ ಮಾಡಿಬಿಟ್ರು ಬೈಪಾಸ್ನವರು, ಹೊಳೆದು ಹುಬ್ಳಿ ಧಾರವಾಡ ಬೈಪಾಸ್ನವರು, ಅವರು ಮತ್ತೆ ಮತ್ತೆ ಪೇರ್ಲ ಹಣ್ಣು ಮಾವಿನ ಹಣ್ಣು ಮಾರಲಿಕ್ಕೆ ಅಂತೇಳಿ ರಸ್ತೆ ಹತ್ರ ಬರ್ಲಿಕ್ಕೆ ಶುರು ಮಾಡಿದ್ರು. ಹಿಂಗೆ ಬುಟ್ಟಿ ಹಿಡ್ಕೊಂಡು ಬುಟ್ಟಿ ಹಿಡ್ಕೊಂಡು ರಸ್ತೆ ಹತ್ರ ಹಣ್ರಿ ಹಣ್ರಿ ಹಣ್ಣು ಹಣ್ಣು ಹಣ್ಣು ಅಂತ ಬರ್ತೀವಿ. ಆಕ್ಸಿಡೆಂಟ್ ಸಿಕ್ಕಾಬಿಡೆ, ಫಾಸ್ಟ್ ಡ್ರೈವಿಂಗ್. ಅವಾಗೇನು ಮಾಡಿಬಿಟ್ರು, ಒಂದು ಕಡೆ ಅವ್ರಿಗೆಲ್ಲ ಕೂಡ್ಲಿಕ್ಕೆ ಜಾಗ ಮಾಡಿಕೊಟ್ರು, ಯಾರು ಬೇಕೋ ಅವ್ರು ಬರ್ತಾರೆ ಇಳಿತಾರೆ ತಗೋತಾರೆ. ಆಮೇಲೆ ಇವರು ಕೂಡೋದನ್ನು ಸಹ ಮುಂದ ಅವ್ರನ್ನ ತಪ್ಪಿಸ್ಲಿಕ್ಕೆ ಅಂತೇಳಿ ಸರ್ಕಾರದವರು ಅವರಿಗೆ ಕ್ಯಾಬಿನ್ಗಳನ್ನು, ಸ್ಟೀಲ್ ಕ್ಯಾಬಿನ್ಗಳನ್ನು ತಯಾರು ಮಾಡಿ ಹತ್ತಾರು ಇಪ್ಪತ್ತು ಕ್ಯಾಬಿನ್ಗಳನ್ನು ಕೊಟ್ರು. ಅವುಗಳ ನಾವು ಎಲ್ಲಿ ಇಡ್ತೀವಿ ಅಲ್ಲೇ ನೀವು ವ್ಯಾಪಾರ ಮಾಡಿ, ಅವನ್ನೆಲ್ಲ ಇಟ್ಟು ಕೊಟ್ರು. ಟ್ರಕ್ ಗಡ್ಲೆ ಟ್ರಕ್ ಗಡ್ಲೆ ಮಾಡಿ ತಂದು ಕೆಳಗೆ ಹಾಕಿ ಎತ್ತರ ಮಾಡಿ ಇಟ್ಕೊಟ್ರು. ಇಟ್ಕೊಟ್ರೆ ಮತ್ತೆ ಅಲ್ಲಿ ಸ್ಟಾಕ್ ಇಡೋರು ಇಲ್ಲಿ ಮಾರಾಟ. ಇದರ ಪಾರಮಾರ್ಥಿಕ ಸತ್ಯ ಯಾವ್ದು ಹೇಳ್ರಿ? ಸ್ವಾಮಿ ಮಾರಾಟ ಆದ್ರೂ ಮಾಡ್ತಾರೋ, ಅದು ಕೂಡ ಮಿಥ್ಯ. ಯಾಕೆ ಅಂತಂದ್ರೆ ಇವತ್ತು ಮಾರಿದ ಹಣ್ಣು ನಾಳೆ ಮಾರುದಲ್ಲ. ಈಗ ಪೇರ್ಲ ಹಣ್ಣು ಸೀಸನ್ನು, ಈಗ ದ್ರಾಕ್ಷಿ ಹಣ್ಣು ಸೀಸನ್ನು, ಈಗ ಆಪಲ್ ಸೀಸನ್ನು, ಈಗ ಅಂತ ಹಣ್ಣು ಸೀಸನ್ನು. ಒಂದು ಐದೈದು ದಿವಸಕ್ಕೆ ಒಂದೊಂದು ವಾರಕ್ಕೆ ಒಂದೊಂದು ಹಣ್ಣಿನ ಸೀಸನ್ ಚೇಂಜ್ ಆಗ್ತದೆ. ಒಬ್ಬ ವಿಚಾರ ಮಾಡಿದ, ಎಲ್ಲ ಹಣ್ಣು ನಾವು ಒಬ್ಬನ ಇಟ್ಬಿಟ್ರೆ ಹೆಂಗೆ, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ತಪ್ಪಾಗ, ನಾನು ಹತ್ರ ಹೋಗ್ತಾರಲ್ಲ. ಅವ ಎಲ್ಲ ಹಣ್ಣು ಇಡ್ಲಿಕ್ಕೆ ಶುರು ಮಾಡ. ದೊಡ್ಡ ದೊಡ್ಡ ದೊಡ್ಡ ದೊಡ್ಡ ಹಣ್ಣಿನ ಅಂಗಡಿನ, ಎಂಥ ಅಂಗಡಿ? ಅಂಗಡಿ ರಹಿತವಾದ ಅಂಗಡಿ. ರೂಪಿಲ್ಲ, ಗೋಡೆ ಇಲ್ಲ, ತಗಡಿಲ್ಲ, ಏನೂ ಇಲ್ಲ. ಆದ್ರೆ ಒಬ್ಬೊಬ್ರದ್ದು ಒಬ್ಬೊಬ್ರದ್ದು 50,000 ₹1,00,000 ಇನ್ವೆಸ್ಟ್ಮೆಂಟ್. ಪಾರಮಾರ್ಥಿಕ ಯಾವ್ದು ಹೇಳಿದ್ರು? ಈ ವ್ಯವಹಾರಕ್ಕೆ ಅನುಕೂಲಕರವನ್ನಾಗಿ ಮಾಡಿಕೊಡುವಂತಹ ಏನೇನು ಏಜೆನ್ಸಿಗಳಿವೆಯೋ, ಮಾಧ್ಯಮಗಳಿವೆಯೋ, ಅವಷ್ಟು ಏನಿಸುತ್ತವೆ? ಸಮೃದ್ಧಿ. ಖತರ್ನಾಕ್. ಏನ ಪ್ಯಾರ್ಲಾಂಡ್ ಅವರಲ್ಲ ಈ ಸಂಸಾರ ಹೇಳ್ತೀನಿ, ಭಾರಿ ಖತರ್ನಾಕ್. ಒಂಚೂರನೇ ಒಂಚೂರನೇ ಇದ್ರೂ ಸತ್ಯತೆ ಇರಬೇಕು. ಅದಕ್ಕೆ ಮೋಸ ಹೋಗ್ತಾರೆ ಜನ. ಪರಮಾರ್ಥೇನ ನಾಸ್ತ್ಯಸೌ. ಇದಕ್ಕೆ ಅಸೌ, ಇದಕ್ಕೆ ಪಾರಮಾರ್ಥಿಕವಾದ ಅಸ್ತಿತ್ವ ಇಲ್ಲ. ಪರತಂತ್ರ ಅಭಿಸಮೃದ್ಧಿಯ ಸ್ಯಾತ್ ಅವ ಅಂತಾನೆ. ಅದ ಅದನ ಇಲ್ಲ ಅದ. ಆದರೆ ಪರತಂತ್ರ ಅಭಿಸಮೃದ್ಧಿಯ ಇನ್ನೊಂದನ್ನಾವದನ್ನೋ ಅವಲಂಬಿಸಿಕೊಂಡು ಇದೆ, ಪರಮಾರ್ಥಿಕವಾಗಿ ಇರೋದಿಲ್ಲ. ಇರಬಹುದು, ಇನ್ನೊಂದನ್ನು ಅವಲಂಬಿಸಿಕೊಂಡು ಇರಬೇಕಾಗಿತ್ತು. ಇರಬಹುದು ವ್ಯವಹಾರ. ಈ ವ್ಯವಹಾರ ಭಾರತ ದೇಶದಲ್ಲಿ ಭಾರತೀಯ ಕರೆನ್ಸಿಯನ್ನು ಅವಲಂಬಿಸಿಕೊಂಡಿದೆ. ವ್ಯವಹಾರಗಳು ಕರೆನ್ಸಿಯನ್ನು ಅವಲಂಬಿಸಿವೆ ಅಂತಂದ್ರೆ, ಇದೇ ಕರೆನ್ಸಿ ತಗೊಂಡು ಬೇರೆ ದೇಶಕ್ಕೆ ಹೋದ್ರೆ ಏನು ಬೆಲೆ ಇರ್ರಿ? ಇನ್ನೇನು ಇಲ್ಲ. ನಾ ಮೊದಲನೇ ಸಲ ಹೋದಾಗ ಗರಿ ಗರಿ ಹೊಸ ಹೊಸ 100 ರೂಪೀಸು ಆಗಿನ ಕಾಲದ ನೋಟು ಹೊಂದಿಸ್ಕೊಂಡು ಇಟ್ಕೊಂಡಿದ್ದೆ. ಆಮೇಲೆ ವಾಪಸ್ ಬಂದ್ಮೇಲೆ ಎಲ್ಲ ಕೇಳಿದ್ರು, ಸ್ವಾಮೀಜಿ ಅವು ನೋಟ್ ಯಾವ ನೀವು ಖರ್ಚು ಮಾಡಿಲ್ಲ, ಎಲ್ಲಿ ಖರ್ಚು ಮಾಡಬೇಕು? ಹೇಗೆ ತಗೊಂಡು ಹೋಗಿದ್ದು ಹಾಗೆ ವಾಪಸ್ ತಂದು, ಯಾಕೆ? ಅದಕ್ಕೆ ಸಾರ್ವದೇಶಿಕ ಸತ್ಯತಾ ಇಲ್ಲ. ಅದರ ಸತ್ಯತಾ ಸೀಮಿತ ದೇಶದಲ್ಲಿ ಸಮೃದ್ಧಿ. ಅಂದರೆ ಪರತಂತ್ರ ಅಭಿಸಮೃದ್ಧಿ ಇರಬಹುದು ಬಿಡಪ್ಪ. ಪರಮಾರ್ಥತಃ ನಾಸ್ತಿ. ಪಾರಮಾರ್ಥಿಕವಾಗಿ ಅದಕ್ಕೆ ಯಾವ ಅಸ್ತಿತ್ವ ಇಲ್ಲ. 123 ಭಾಷ್ಯ. ಯಹ ಪದಾರ್ಥಃ ಶಾಸ್ತ್ರಾದಿಹಿ ವಿದ್ಯತೆ ಸಹ ಕಲ್ಪಿತ ಸಮೃದ್ಧಿಯ. ಏನು ಶಾಸ್ತ್ರ, ಶಾಸ್ತ್ರ ಪ್ರಮಾಣ, ಶಾಸ್ತ್ರ ಪ್ರಮಾಣ ಅಂತ ಹೇಳ್ತೀರಿ ನೀವು. ಆ ಶಾಸ್ತ್ರ ಪ್ರಮಾಣ ಯ ಪದಾರ್ಥ ಶಾಸ್ತ್ರಾದಿ ವಿದ್ಯತೆ ಸಹ ಕಲ್ಪಿತ ಸಮೃದ್ಧಿಯ. ಶಾಸ್ತ್ರ ಇತ್ಯಾದಿ ಏನು ನಾವು ಪದಾರ್ಥಗಳನ್ನು ಬಳಸ್ತೀವಿ. ಪದಾರ್ಥ ಅಂದ್ರೆ ಪ್ರಮಾಣ ಅಂತ ಅರ್ಥ. ಶಾಸ್ತ್ರವನ್ನ ಪ್ರಮಾಣ ಅಂತ ನಾವೇನು ಉಪಯೋಗಿಸ್ತೀವಿ, ಪ್ರಯೋಗಿಸ್ತೀವಿ. ಏನು ಪ್ರಮಾಣಪ್ಪ ಇದು? ಸಮೃದ್ಧಿ ಲಕ್ಷಣ. ಅದಕ್ಕೆ ಯಾವ ಪಾರಮಾರ್ಥಿಕ ಸತ್ಯತಾ ಇಲ್ಲ. ಯ ಪದಾರ್ಥ ಶಾಸ್ತ್ರಾದಿಹಿ ವಿದ್ಯತೆ ಸಹ ಕಲ್ಪಿತ ಸಮೃದ್ಧಿಯ. ಏನು ಸಮಯ ಬಂಧನದಿಂದ ಬಿಡುಗಡೆ ಮೋಕ್ಷ ಸಾಧ್ಯತೆ ಅಂತ ಹೇಳ್ತೀರಿ. ಪ್ರಮಾಣದಿಂದ ಪ್ರಮಾಣವನ್ನು ಪ್ರಯೋಗಿಸುವುದರ ಮೂಲಕವಾಗಿ ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ ಇದೆ, ಬಂಧನಗಳಿಂದ ಬಿಡುಗಡೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಸಂಸಾರದಿಂದ ಮುಕ್ತರಾಗಲಿಕ್ಕೆ ಸಾಧ್ಯ ಇದೆ ಅಂತ ಪಾಸಿಟಿವ್ ಆಗಿ ಒಂದು ಕಡೆ ಹೇಳ್ತೀರಾ, ಇನ್ನೊಂದು ಕಡೆ ಈಗ ಹೇಳ್ತಾ ಇದ್ದೀರಾ ಇದಷ್ಟು ಕಲ್ಪಿತ. ಯಾಕೆ ಸ್ವೀಕರಿಸ್ಬೇಕು ನಿಮ್ಮ ಮಾತನ್ನು? ಬಂಧನ ಅನ್ನೋದನ್ನು ನಾವು ಸತ್ಯ ಅಂತ ಎಲ್ಲಿ ಹೇಳಿದ್ದೀವಿ? ಬಂಧನ ಅನ್ನೋದನ್ನು ಸತ್ಯ ಅಂತ ಎಲ್ಲಿ ಹೇಳಿದ್ವಿ? ಬಂಧನವು ಎಷ್ಟು ಸಮೃದ್ಧವೋ ಅಷ್ಟೇ ಈ ಬಿಡುಗಡೆ ಶಾಸ್ತ್ರವು ಕೂಡ ಅಷ್ಟೇ ಸಾಕ. ಬಾಂಡೇಜ್ ಬಂಧನ. ಏನು ಬಂಧನ? ಸಮೃದ್ಧಿ ಲಕ್ಷಣ ಕೂಡಂತ ಬಂಧನ ಇದು, ಅಂದುಕೊಂಡ ಬಂಧನ. ಆ ಕೊಟ್ಟಿಗೆಯಲ್ಲಿ ಅದು ಅಂತಿರ್ತದ, ನಮ್ಮ ಯಜಮಾನ ತಲೆ ಇಲ್ಲ, ಏಳು ಏಳು ಏಳು ಏಳು ಏ ಏಳು ಏ ಏಳು ಅಂತಾನೆ. ಕಟ್ಟಿ ಹಾಕಿದ್ದನ್ನ ಬಿಚ್ಚಿದ್ರೆ ತಾನೆ ನಾನು ಹೇಳೋದು. ಬಿಚ್ಚುತ್ತಾ ಇಲ್ಲ, ರಾತ್ರಿ ಕಟ್ಟಿ ಹಾಕ್ಬಿಟ್ಟಾನೆ, ಬೆಳಗ್ಗೆ ಬಿಸ್ತಾ ಇಲ್ಲ, ಹೇಳು ಹೇಳು ಅಂತಾನೆ. ಹೆಂಗ್ ಹೇಳೋದು? ಮತ್ತೆ ಕೂತ್ಕೊಂಡಿರೋ ಒಳ್ಳಾಡ್ತು. ಯಾರೋ ನಿಮ್ಮಂತವ್ರು ಹೋಗಿ ತಿಳಿಸಿ ಹೇಳಿದ್ರು, ಹಗ್ಗ ಬಿಚ್ಚಾಕು. ನಾನು ಹಾಗೆ ಅಂದ್ಕೊಂಡಿದ್ದೆ, ಕಟ್ಟಿ ಹಾಕಿದ್ದು ತಾನೆ ಬಿಚ್ಚೋದು, ನಾನು ನಿನ್ನೆ ಕಟ್ಟೇ ಇಲ್ಲ ಆಕಳ. ಅದು ಎಷ್ಟು ಬುದ್ಧ ಅದ, ಎದ್ದು ಹೋಗ್ಬೇಕಲ್ಲ. ಇಲ್ಲ, ಅದು ಪೂರ್ವಗ್ರಹವಾಗಿ ನಿರ್ಧಾರ ಮಾಡಿಬಿಟ್ಟದೆ. ಏನದು ಮಾಡಿದೆ? ನನಗೆ ಕಟ್ಟಿದ್ದಾರೆ. ಸೇಮ್ ಎಲ್ಲರೂ ಕೂಡ ನಮಗೆ ಬಂಧನ ಆಗಿದೆ ಅಂತ ಅಂದುಕೊಂಡ್ಬಿಟ್ಟಿದೀವಿ, ನಿರ್ಧಾರ ಮಾಡಿಬಿಟ್ಟಿದೀವಿ. ಹೀಗಾಗಿ ಅದಕ್ಕೆ ಬಿಡಿಸಲು ಅದನ್ನ ಆ ಬಂಧನವನ್ನ, ಏನು ಬಂಧನ? ಅಂದುಕೊಂಡ ಬಂಧನವನ್ನ ಬಿಡಿಸಿಕೊಳ್ಳಿಕ್ಕೆ ಒಂದು ಉಪಾಯ ಏನದು? ಶಾಸ್ತ್ರ. ಇದು ಉಪಾಯ, ಅಂಡರ್ಲೈನ್ ಮಾಡ್ರಿ. ಎರಡನೇ ಭಾಷೆಯ ಎರಡನೇ ವಾಕ್ಯ, ಕಲ್ಪಿತಾಚ ಸಾ ಪರಮಾರ್ಥ ಪ್ರತಿಪತ್ತಿ ಉಪಾಯತ್ವೇನ ಸಮೃದ್ಧಿಶ್ಚ ಸಾ. ಇದೊಂದು ಉಪಾಯ ಅಷ್ಟೇ ವಿನಃ ಇದು ಕೂಡ ಸಮೃದ್ಧಿನೇ. ಶಾಸ್ತ್ರವು ಕೂಡ ಸಮೃದ್ಧಿ ಲಕ್ಷಣಗಳಿಂದಲೇ ಕೂಡಿದೆ. ಇದು ಒಂದು ಉಪಾಯ. ಬಂಧನ ಆಗಿದೆ ಅನ್ನುವ ಅವರ ಅನಿಸಿಕೆಯಿಂದ ಬಿಡುಗಡೆ ಆದೆನು ಎನ್ನುವುದನ್ನು ಗುರುತಿಸಲಿಕ್ಕಾಗಿ ಒಂದು ಉಪಾಯ. ಏನದು ಉಪಾಯ? ಶಾಸ್ತ್ರೋಪದೇಶ. ತಯಾ ಯಹ ಅಸ್ತಿ ಪರಮಾರ್ಥೇನ ನಾಸ್ತಿ ಅಸೌ ನ ವಿದ್ಯತಿ. ಈ ಕಲ್ಪಿತ ಸಮೃದ್ಧಿ ಅನ್ನುವಂಥದ್ದು ಪಾರಮಾರ್ಥಿಕವಾಗಿ ಇದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಉಪನಿಷತ್ ಹೇಳ್ತದೆ, ಅರ್ಥ ತಿಳಿದರೆ ದ್ವೈತವಿಲ್ಲ, ಜ್ಞಾತೆ ದ್ವೈತಂ ನ ವಿದ್ಯತಿ. ಯಾವ ಆತ್ಮನನ್ನ ತಿಳಿದಿದ್ದಾದರೆ ಅಲ್ಲಿ ದ್ವೈತಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತದ ಶಾಸ್ತ್ರ. ಅದು ಇನ್ನ ತೋರಿಸ್ತ ಸ್ಪಷ್ಟವಾಗಿ ಏನು, ಪಾರಮಾರ್ಥಿಕವಾಗಿ ಇವುಗಳಿಗೆ ಯಾವ ಅಸ್ತಿತ್ವವೂ ಇಲ್ಲ. ಇತಿ ಉಕ್ತಂ. ಮತ್ತೆ ಇದೆ ಅಲ್ಲೋ, ವ್ಯಾವಹಾರಿಕವಾಗಿ ಅದಕ್ಕೆ ಅಸ್ತಿತ್ವ ಇದೆ, ಪಾರಮಾರ್ಥಿಕವಾಗಿ ನ ವಿದ್ಯತೆ. ಇದನ್ನು ಉಪನಿಷತ್ ಹೇಳ್ತದೆ, ಜ್ಞಾತೆ ದ್ವೈತಂ ನ ವಿದ್ಯತೆ ಇತಿ ಉಕ್ತಂ. ಅಲ್ವಾ? ನೆಕ್ಸ್ಟ್ ಭಾಷ್ಯ ಪರತಂತ್ರ ಅಭಿಸಂವೃತ್ಯ ಪರಶಾಸ್ತ್ರ ವ್ಯವಹಾರೇಣ ಸ್ಯಾತ್ ಪದಾರ್ಥ ಸ ಪರಮಾರ್ಥತಃ ನಿರೂಪ್ಯಮಾನಃ ನಾಸ್ತಿವ ತೇನ ಯುಕ್ತಂ ಉಕ್ತಂ ಅಸಂಗಂ ತೇನ ಕೀರ್ತಿತಂ ಇತಿ ಯಹಾಚ ಪರತಂತ್ರ ಅಭಿಸಂವೃತ್ಯ. ಈ ಪ್ರಕಾರವಾದ ವ್ಯಾವಹಾರಿಕ ಪರಶಾಸ್ತ್ರ ವ್ಯವಹಾರೇಣ ಈ ಶಾಸ್ತ್ರ ಅನ್ನುವ ವ್ಯವಹಾರವನ್ನು ಮಾಡಿದ್ದಾರೆ. ಶಾಸ್ತ್ರ ವ್ಯವಹಾರ ಅಂದ್ರೇನು? ಶಾಸ್ತ್ರವನ್ನು ಶ್ರವಣ ಮಾಡುವವನು, ಶಾಸ್ತ್ರವನ್ನು ಉಪದೇಶ ಮಾಡುವವನು, ಇವರ ಸಂಬಂಧ. ಇದಕ್ಕೆ ಶಾಸ್ತ್ರದ ವ್ಯವಹಾರ ಅಂತ ಕರೀತಾರೆ. ಇಷ್ಟು ಮಾತ್ರ ಶಾಸ್ತ್ರ ವ್ಯವಹಾರವನ್ನಹ ಕೊಂಡುಕೊಳ್ಳೋದು ತಗೊಳ್ಳೋದು ಅಲ್ಲ. ವ್ಯಾಲ್ಯೂ ಫಾರ್ ಶಾಸ್ತ್ರ ಹ್ಯಾಸ್ ಟು ಬಿ ಲಿಮಿಟೆಡ್ ಟು ಓನ್ಲಿ ದಿಸ್. ನಾವು ಬೇರೆ ರೀತಿಯಲ್ಲಿ ಇದಕ್ಕೆ ವ್ಯಾಲ್ಯೂ ಕಟ್ಟಲಿಕ್ಕೆ ಹೋಗಬಾರ್ದು, ಯಾಕಂದ್ರೆ ಇದಕ್ಕೆ ವ್ಯಾಲ್ಯೂನೇ ಇಲ್ಲ. ವ್ಯಾಲ್ಯೂನೇ ಇಲ್ಲ ಅಂದರೆ ಇದಕ್ಕೆ ಬೆಲೆ ಇಲ್ಲ ಅಂತ ಅರ್ಥ ಅಲ್ಲ, ಬೆಲೆಯನ್ನು ಕಟ್ಟಲಿಕ್ಕೆ ಸಾಧ್ಯ. ಸೊ ಪಾರಮಾರ್ಥಿಕ ತತ್ವ ಅನ್ನೋದಿಲ್ಲ. ಈಗ ಅಂತಿರ್ತಾರೆ, ನಾವು ಅಷ್ಟು ಹಣ ಕೊಡ್ತೇವೆ, ಇಷ್ಟು ಹಣ ಕೊಡ್ತೇವೆ, ಬಂದೋಗ್ರಿ, ಈ ಕುಚ್ಚನೇ ಹೋಗ್ತಾರೆ. ಅಷ್ಟು ಸುಲಭವಾಗಿ ನಾವು ಯಾರು ಮೋಸ ಹೋಗೋದಿಲ್ಲ. ಯಾಕೆ? ಇದು ವ್ಯವಹಾರದ ವಿಷಯವಲ್ಲ. ಗುರು ಶಿಷ್ಯ ಸಂಬಂಧ ಇದು ವ್ಯವಹಾರದ ವಿಷಯವಲ್ಲ. ಇದು ಚೆನ್ನಾಗಿ ಗಟ್ಟಿ ಅಮೇಸಿಂಗ್ ವ್ಯವಹಾರಕ್ಕ ನಿಂತ್ರ 100% ಗ್ಯಾರಂಟಿ ನಿಮಗೆ ಅಪಾಯ ಕಾದಿದೆ. ಟೀಚಿಂಗ್ ಏನು ನಿಂತರೋ ನಿಮಗೆ ಯಾವ ಅಪಾಯವೂ ಇಲ್ಲ. ಗ್ಲೈಡಿಂಗ್ ಸಕ್ಸಸ್ ಟೀಚಿಂಗ್ ಮಾತ್ರ ನಿಮಗೆ. ಯಾಕಂದ್ರೆ ವ್ಯವಹಾರ ಸಮೃದ್ಧಿ, ಹಾಗಾದ್ರೆ ಟೀಚಿಂಗ್ ಪಾರಮಾರ್ಥಿಕೇನಪ್ಪ? ಅದು ಕೂಡ ಸಮೃದ್ಧಿ. ಟೀಚಿಂಗ್ ಪಾರಮಾರ್ಥಿಕ ಅಲ್ಲ, ಅದು ಕೂಡ ಸಮೃದ್ಧಿ. ಅದ್ರ ವಿಷಯ ಪಾರಮಾರ್ಥಿಕ. ಅರ್ಥಂ ಪುರಂದ ವಿಷಯ ಪಾರಮಾರ್ಥಿಕ ಆತ್ಮ. ಈ ಪಾರಮಾರ್ಥಿಕ ಆತ್ಮ ಅನ್ನುವುದು ವಿಷಯವಾಗಿದ್ದರಿಂದಾಗಿ ಅದು ಸತತವಾಗಿ ಆತ್ಮ ಚಿಂತನೆಯಲ್ಲೇ ನಿಲ್ಲಿಸ್ಬಿಡ್ತದೆ. ಅದರ ಸಮೃದ್ಧಿ ವ್ಯವಹಾರ ಅದಲ್ಲ, ಅದು ವಿಷಯ ಪಾರಮಾರ್ಥಿಕ ಅಲ್ಲ. ವಿಷಯ ಅರ್ಥ ಕಾಮ ಎಟ್ಸೆಟ್ರಾ ಎಟ್ಸೆಟ್ರಾ. ಪರತಂತ್ರ ಅಭಿಸಂವೃತ್ಯ ಪರಶಾಸ್ತ್ರ ವ್ಯವಹಾರೇಣ ಸ್ಯಾತ್ ಪದಾರ್ಥ ಸ ಪರಮಾರ್ಥತಃ ನಿರೂಪ್ಯಮಾಣ ನಾಸ್ತೇವ. ಪಾರಮಾರ್ಥಿಕವಾಗಿ ನಾವು ನಿರೂಪಿಸಲಿಕ್ಕೆ ಹೋಗಿದ್ದಾದರೆ ಅದು ಪಾರಮಾರ್ಥಿಕವಾಗಿ ಸಿಗೋದಿಲ್ಲ. ಆತ್ಮನು ಪಾರಮಾರ್ಥಿಕವಾಗಿದ್ದರಿಂದ ನಾವು ವ್ಯಾವಹಾರಿಕವಾಗಿ ಅದನ್ನು ಪ್ರಾತ್ಯಮಕ್ಕೆ ಹೋದರೆ ಸಿಗೋದಿಲ್ಲ. ಮತ್ತು ಅವನು ಪಾರಮಾರ್ಥಿಕವಾಗಿದ್ದರಿಂದ ಪಾರಮಾರ್ಥಿಕವಾಗೇ ಇರ್ತಾನು. ಅದಕ್ಕೇ ಇಲ್ಲಿ 4ನೇ ಪ್ರಕರಣದಲ್ಲಿ ಹೇಳಿದ್ದಾರೆ, ಅಸಂಗಂ ತೇನ ಕೀರ್ತಿತಂ ತೇನ ಯುಕ್ತಂ ಉಕ್ತಂ ಅಸಂಗಂ ತೇನ ಕೀರ್ತಿತಂ ಇತಿ. ಇದೇನು ಪಾರಮಾರ್ಥಿಕವಾದ ಆತ್ಮತತ್ವ ಇದೆ, ಇದು ಪಾರಮಾರ್ಥಿಕ ತತ್ವ. ಏನು ಅಸಂಗಂ ತೇನ ಕೀರ್ತಿತಂ, ಅದು ಯಾವ ರೀತಿ ಪ್ರಸಿದ್ಧವಾಗಿದೆ ಅಂದರೆ ಅಸಂಗ ಅಂತ ಪ್ರಸಿದ್ಧವಾಗಿದೆ. ಓಕೆ. ನಾನು ಶಾಸ್ತ್ರಾಧೀನಾಂ ಸಂವೃತ್ತಿತ್ವೇ ಸಂವೃತ್ತಿತ್ವೇ ಅಜಯಿತಿ ಇಯಮಪಿ ಕಲ್ಪನಾ ಸಂವೃತ್ತಿ ಸ್ಯಾತ್. ಜನ್ಮ ಇದೆ, ಜನ್ಮ ಇಲ್ಲ, ಹುಟ್ಟುತ್ತದೆ, ಹುಟ್ಟುವುದಿಲ್ಲ ಅನ್ನುವ ಸೃಷ್ಟಿಯ ವಿಚಾರದಲ್ಲಿ ಇವರು ಏನು ಪ್ರಾರಂಭಕ್ಕೆ ಮಾತಾಡ್ತಾ ಇದ್ದಾರೆ, ಇವಷ್ಟು ವಿಷಯಗಳು ಸುಳ್ಳೇ ಸುಳ್ಳು ಹೌದಲ್ಲೋ, ಆಕ್ಷೇಪಕಾರ. ನಾನು ಶಾಸ್ತ್ರಾದೀನಾಂ ಸಮೃದ್ಧಿತ್ವೇ, ಈ ಶಾಸ್ತ್ರ ಇತ್ಯಾದಿಗಳೇ ಸಮೃದ್ಧಿಗಳಾದ ಮೇಲೆ ಶಾಸ್ತ್ರೀಯ ಸೃಷ್ಟಿಯಾಗಿದೆ, ಶಾಸ್ತ್ರೀಯ ಇವೆಲ್ಲವೂ ಈ ಪ್ರಕಾರವಾಗಿ ವ್ಯವಹಾರಕ್ಕೆ ಲಭ್ಯ ಇವೆ ಅಂತ ನಾವು ಶಾಸ್ತ್ರದಿಂದ ಶಾಸ್ತ್ರದಿಂದ ಅಂತ ಹೇಳ್ತೀವಿ. ಅವೆಲ್ಲ ಸುಳ್ಳೇ ಸುಳ್ಳು ಹೌದಲ್ಲ, ಆಕ್ಷೇಪಕಾರ. ಎಲ್ಲವೂ ಸುಳ್ಳಾಗ್ಬಿಡ್ತಾವಲ್ಲ, ಜನ್ಮ ಆಯಿತು, ಸೃಷ್ಟಿಯಾಯಿತು, ಇವೆಲ್ಲ ಸೃಷ್ಟಿತವಾಗಿವೆ. ಶಾಸ್ತ್ರಗಳು ಎಲ್ಲವೂ ಸುಳ್ಳಾಗ್ಬಿಡ್ತಾವಲ್ಲ. ಆಗ್ಲಿ ಬಿಡು, ನಿನ್ಗೆ ಯಾಕಷ್ಟು ಬೇಜಾರು? ಸತ್ಯಮೇವಂ, ನೀ ಹೇಳಿದ ಕರೆಕ್ಟ್ ಆಗಿದೆ. ಇದು ಆಕ್ಷೇಪಣೆ ಸಹಜವಾಗಿ ನಿನ್ನಲ್ಲಿ ಬಂದಿದೆ. ಬಂದಿಲ್ಲ ಅಂತಂದ್ರೆ ನಾನು ಮತ್ತೆ ಹೇಳ್ಬೇಕಾಗ್ತಿತ್ತು. ಆದ್ರೆ ನಿನ್ಗೆ ನಿನ್ನಷ್ಟಕ್ಕೆ ನೀನು ಅದು ವಿಚಾರ ಮಾಡಿ ಭಲೆ ಭಲೆ ಅನ್ಸ್ಕೊಂಡಿ, ನನ್ನ ಕಡೆಯಿಂದ ನಿನಗೆ ಚೆನ್ನಾಗಿ ಅರಿವು ಬಂದಿದೆ. ಇರಲಿ ಬಿಡು, ಸತ್ಯಮೇವಂ, ನೀ ಹೇಳಿದ ಸತ್ಯ. ಭಾಷ್ಯ ಇದು ಮಂತ್ರ, ಅಜಃ ಕಲ್ಪಿತ ಸಂವೃತ್ಯ ಪರಮಾರ್ಥೇನ ನಾಪ್ಯಜ ಪರತಂತ್ರಾಭಿನಿಷ್ಪತ್ಯ ಸಂವೃತ್ಯ ಜಾಯತೇತು ಸಹ. ಅಜಃ ಕಲ್ಪಿತ ಸಂವೃತ್ಯ ಪರಮಾರ್ಥೇನ ನಾಪ್ಯಜೌ ಪರತಂತ್ರಾಭಿನಿಷ್ಪತ್ಯ ಸಂವೃತ್ಯ ಜಾಯತೇತು ಸಹ. ಅಜಃ ಕಲ್ಪಿತ ಸಂವೃತ್ಯ, ಇವನಿಗೆ ಜನ್ಮ ಇಲ್ಲ, ಇವನಿಗೆ ಜನ್ಮ ಇದೆ ಅನ್ನುವುದು ಹೇಗೆ ಕಲ್ಪಿತ ಸಂವೃತ್ತಿಯೋ, ಇವನಿಗೆ ಜನ್ಮ ಇಲ್ಲ ಅನ್ನೋದು ಕೂಡ ಕಲ್ಪಿತ ಸಂವೃತ್ತಿ. ಜನ್ಮ ಇದೆ ಎನ್ನುವುದು ಹೇಗೆ ಕಲ್ಪಿತ ಸಂವೃತ್ತಿಯೋ, ಜನ್ಮ ಇಲ್ಲ ಅನ್ನೋದು ಕೂಡ ಕಲ್ಪಿತ ಸಂವೃತ್ತಿ. ಮತ್ತೆ ಹೇಳ್ತೀರಿ, ಪಾರಮಾರ್ಥಿಕವಾಗಿ ಅವನು ಅಜನಾಗಿದ್ದಾನೆ. ಜನ್ಮ ಜನ್ಮ ಇದೆ ಜನ್ಮ ಇಲ್ಲ ಅನ್ನುವುದೇ ಸಂವೃತ್ತಿ ಆದ ಮೇಲೆ ಪಾರಮಾರ್ಥಿಕವಾಗಿ ಜನ್ಮ ಇದೆ ಇಲ್ಲ, ಆದ್ರೆ ಸತ್ಯವಾಗಿ ಅವನಿಗೆ ಜನ್ಮ ಇದೆ, ಏನ್ ಮಾತಾಡ್ತೀನಿ? ಪಾರಮಾರ್ಥಿಕವಾಗಿ ಯಾವ ವ್ಯವಹಾರವೂ ಆಗಿಲ್ಲ. ಪರಮಾರ್ಥೇನ ನಾಪ್ಯಜವು, ಅಕಸ್ಮಾತ್ ಅವನು ಹುಟ್ಟಿದ್ದೇ ಆದರೆ ಸಮೃದ್ಧಿ ಹುಟ್ಟಿ ಸಮೃದ್ಧಿ ಹುಟ್ಟು, ಅವನು ಹುಟ್ಟಿಲ್ಲ ಅಂತಾಗಿದ್ರೆ ಸಮೃದ್ಧಿ ಹುಟ್ಟಿಲ್ಲ. ಸೃಷ್ಟಿ ಆಗಿದೆ ಅಂದ್ರೆ ಸಮೃದ್ಧಿ ಆಗಿದೆ, ಸೃಷ್ಟಿ ಆಗಿಲ್ಲ ಅಂದ್ರೆ ಸಮೃದ್ಧಿ ಸೃಷ್ಟಿ ಆಗಿಲ್ಲ. ಆಗಿದೆ ಅನ್ನೋದು ಸಮೃದ್ಧಿ, ಆಗಿಲ್ಲ ಅನ್ನೋದು ಸಮೃದ್ಧಿ. ಜನ್ಮ ಆಗಿದೆ ಅನ್ನೋದು ಸಮೃದ್ಧಿ, ಜನ್ಮ ಆಗಿಲ್ಲ ಅನ್ನೋದು ಸಮೃದ್ಧಿ. ಪರತಂತ್ರ ಅಭಿನಿಷ್ಪತ್ಯ ಸಮೃದ್ಧಿಯ ಜಾಯತೆ ಇದು ಸಹ. ಅವನ ಜಾಯತೆ ಸಮೃದ್ಧಿಯ ಜಾಯತೆ, ಸಮೃದ್ಧಿಯಿಂದಾಗಿ ಹುಟ್ಟಿರ್ತಾನೆ. ಹುಟ್ಟಿನಲ್ಲಿ ಏನಂದ್ರೆ ವ್ಯಾವಹಾರಿಕ ಅಂತ ಕರೆದಿರ ಕರೀರಿ, ಸಮೃದ್ಧಿ ಅಂತ ಕರೀತೀರ ಕರೀರಿ, ಮಾಯಿಕ ಅಂತ ಕರೀತೀರ ಕರೀರಿ, ತೋರಿಕೆ ಅಂತ ಕರೀತೀರ ಕರೀರಿ. ಆದರೆ ಪಾರಮಾರ್ಥಿಕ ಇಲ್ಲ, ಅದು ಇಲ್ಲಿ ಕ್ಲಿಯರ್ ಆಗಬೇಕು. ಪಾರಮಾರ್ಥಿಕವಾಗಿ ಯಾವುದು ಸತ್ಯ ಇಲ್ಲ. ಯಾವ ಜನ್ಮ ಮರಣ ಮೋಕ್ಷ ಬಂಧನ ಇವಾವೂ ಪಾರಮಾರ್ಥಿಕವಾದ ಸತ್ಯಗಳಲ್ಲ. ಆತ್ಮನನ್ನ ತಿಳಿಯುವುದು ಒಂದು ರೀತಿಯಲ್ಲಿ ಭಾರಿ ಸುಲಭವಾದೀತೋ ಏನೋ ಗೊತ್ತಿಲ್ಲ. ಆದರೆ ಇವ್ಯೋ ನೋಡಿ, ಇವೆಲ್ಲ ಇವು ಇವು ಇವು ಇವಕ್ಕೆ ಪಾರಮಾರ್ಥಿಕ ಅಸ್ತಿತ್ವ ಇಲ್ಲ ಅನ್ನೋದು ಹೊಳೆಯಂಗೆ ಇಲ್ಲ ನಮಗೆ. ಇದು ಹೂವಿನ ಜೊತೆ ನಾ ಹಿಂಗೆ ಆಟ ಆಡ್ತಾ ಇದ್ದೆ ಇಲ್ಲಿ ಹೇಳಲಿಕ್ಕತ್ತೇನೆ. ಇದಕ್ಕೆ ಪಾರಮಾರ್ಥಿಕ ಅಸ್ತಿತ್ವ ಇಲ್ಲ ಅಂತ ಹೇಳಿಕತ್ತೇನೆ. ಆಮೇಲೆ ಕೈಯಾಗಿ ಇಟ್ಕೊಂಡು ಎಷ್ಟು ಪಕ್ಕಳವ, ಎಷ್ಟು ಸುತ್ತವ, ಏಳು ಸುತ್ತವ ಇವಾಗ, ಆಮೇಲೆ ಏಳು ಸುತ್ತಿನ ಮಲ್ಲಿಗೆನಾಯಿತು ಇದು. ಒಂದು ಮನಸ್ಸು ಅದನ್ನು ವಿಚಾರ ಮಾಡ್ತೀವಿ. ಒಂದು ಮನಸ್ಸು ಹೇಳಿಕತ್ತದೆ ಇದಕ್ಕೆ ಪಾರಮಾರ್ಥಿಕ ಯಾವ ಸತ್ಯನೂ ಇಲ್ಲ ಅಂತ. ಯಾವುದು ಸೆಟ್ಲ್ ಆಗಿದೆ? ಪಾರಮಾರ್ಥಿಕ ಅಸ್ತಿತ್ವ ಇಲ್ಲ ಅನ್ನೋದು ಸೆಟ್ಲ್ ಆಗಿದೆಯಾ, ಅಥವಾ ಏಳು ಸುತ್ತಿನ ಮಲ್ಲಿಗೆ ಅನ್ನೋದು ಸೆಟ್ಲ್ ಆಗಿದೆಯಾ? ಅಷ್ಟೆ. ಓಕೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಕೀ. ಜಯ ಶ್ರೀ ದಯಾನಂದ ಜಿ. ನಾರಾಯಣ ನಾರಾಯಣ ನಾರಾಯಣ.